ತರಂಗಾಂತರ 444.44 ಮೀಟರ್ಗಳು ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ಸಮಯ 5:30:19. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಆಕಾಶವಾಣಿ ಭದ್ರಾವತಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನಂಜನಗೂಡು ನಂಜುಂಡ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್, ಸಂಗೀತ ಕೆವಿ ರವಿಚಂದ್ರ, ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್. ಪ್ರಧಾನ

ಸೋಕಿದ ಗಾಳಿ ನನ್ನ ಹತ್ತಿರ ಬಂದಾಗ ಹಾಯಾದ ಕಂಪನದಿಂದ ಹಾನಿಯಾಯ್ತು ನಂಗೀಗ ಮುದ್ದಾದ ಮೋಸ ಈ ಬಂದ ಹಾಸ ಉಲ್ಲಾಸ ತುಂಬ ತುಂಬ ನೀ ಬಂದ ಕ್ಷಣ ಆರಂಭ ನಿನ್ನಿಂದ ನಿತ್ಯ ಹಬ್ಬ ಮಾಯಾವೇರಿ ಹಬ್ಬಬ್ಬ ನೀನಿಂತ ಜಾಗ ಅಲ್ಲೇನೇ ಸ್ವರ್ಗ ಆಕಾಶ ನೀನೀಗ ನಾನಲ್ಲಿ ಮೇಘ ಕಣ್ಣಲ್ಲೇ ಬೆಲ್ಲ ದೂಡಿ ಬಂದೆ ಎದೆಯ ಕದವನ್ನ ನಿಂತಲ್ಲೇ ನಿಂತು ಮಾರು ಹೋದೆ ಮರೆತು ನಾನನ್ನ ದೊರೆ ನಾನು ಗಣಿ ನೀನು ಕೇಳ ನಿನ್ನೇನು ಮನವಿ ನೀನ ಕೇಳಿ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಈ ಗೀತೆಯನ್ನು ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ರಾಜೇಶ್ ಕೃಷ್ಣನ್. ಪ್ರೀತಿ ಬರೆದ ಕಥೆಯ ಸೂರ್ಯ ದೇವ ಸಾರಿ ಹೇಳಯ್ಯ ನನ್ನ ಹೃದಯ ಹಾಡೋ ವ್ಯಥೆಯ ವಾಯುದೇವ ಬೀಸಿ ಹೇಳಯ್ಯ ಕೊಲಿದ ಜೀವ ವಿರಹ ತಾಳದು ಪ್ರೇಮಿ ಮನಸ್ಸು ಒಂಟಿ ಬಾಳದು ಕಂಡ ಕನಸು ಕೈಗೂಡಿ ಕೆಳಗೆ ಕಾಡಿ ಕಾಡಿ ಬೆಂಕಿ ಬೇಗೆ ಬಾಳಲ್ಲ ನನ್ನ ಪ್ರೀತಿ ಬರೆದ ಕಥೆಯ ಸೂರ್ಯ ದೇವ ಸಾರಿ ಹೇಳಯ್ಯ ನನ್ನ ಹೃದಯ ಹಾಡೋ ವ್ಯಥೆಯ ವಾಯುದೇವ ಬೀಸಿ ಹೇಳಯ್ಯ ಒಲಿದ ಜೀವ ವಿರಹ ತಾಳದು ಮನಸ್ಸು ಒಂಟಿ ಬಾಳದು ಸುಸ್ತಾದಾಗ ನಿನ್ನ ರೂಪ ಎದುರು ಬಂದು ಕೈಯ ತುಂಬ ಹುರುಪಾಳ ತಂದು ಹಗಲು ಇರುಳು ದುಡಿದು ದುಡಿದು ಸೇರೋಗಳಿಗೆ ನೆನೆದು ನೆನೆದು ಕಾಣುತ್ತಿರುವೆ ಹೊಂಗನಸು ನನ್ನ ಪ್ರೀತಿ ಬರೆದ ಕಥೆಯ ಸೂರ್ಯ ದೇವ ಸಾರಿ ಹೇಳಯ್ಯ ನನ್ನ ಹೃದಯ ಹಾಡೋ ವ್ಯಥೆಯ ವಾಯುದೇವ ಬೀಸಿ ಹೇಳಯ್ಯ ಒಲಿದ ಜೀವ ವಿರಹ ತಾಳದು ಪ್ರೇಮಿ ಮನಸ್ಸು ಒಂಟಿ ಬಾಳದು ಬೆಳ್ಳಿ ಹೊತ್ತು ತರುವೆ, ನಿನ್ನ ಮದುವೆ ನಾನಾಗುವೆ, ಮರುಸಿ ನಿನ್ನ ಎಲ್ಲ ಚಿಂತೆ ನೋಡಿಕೊಡುವೆ ರಾಣಿಯಂತೆ. ಕಣ್ಣೀರಾಯಿತು ನನ್ನ ಪ್ರೀತಿ ಬರೆದ ಕತೆಯ ಸೂರ್ಯದೇವ ಸಾಕ್ಷಿ ಹೇಳಯ್ಯ, ನನ್ನ ಹೃದಯ ಹಾಡೋ ವ್ಯಥೆಯ ವಾಯುದೇವ ಬೀಸಿ ಹೇಳಯ್ಯ, ಒಲಿದ ಜೀವ ವಿರಹ ತಾಳದು ಪ್ರೇಮಿ ಮನಸ್ಸು ಒಂಟಿ ಬಾಳದು. ಇನ್ನು ಮುಂದೆ ಕೇಳಿ ಹೆತ್ತವರು ಚಿತ್ರದ ಗೀತೆ, ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಈ ಗೀತೆ ಕೇಳಿ. ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು. ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು. ಹೋಗಬೇಕು ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು. ರೂಪದಿಂದ ರೂಪವು ಅರಳಬೇಕು ಪ್ರತಿದಿನ, ಮಗುವಿನ ಸುವಾಣೆ ಮರೆಸಿತೇನು ಹಾಸಿಗೆ. ಚಂದ್ರ ಸಾಲದೆ ಬಾನಿಗೆ ಉದ್ದ ತಾರೆ ಬೇಡವೇ ಅವನಿಗೆ, ಜನುಮ ತಳೆದ ಮೇಲೆ ಜನುಮ ನೀಡಬೇಕು, ಫಲವ ಪಡೆದ ಮೇಲೆ ಫಲವ ನೀಡಬೇಕು. ಸಾಲದೆ ಭೂಮಿಗೆ ರಾಮ ಶ್ಯಾಮ ಸಾಲದೆ ಪ್ರೀತಿಗೆ ಹೂವ ಹೂವ ಹೂವ ಹೂವ ಜನುಮ ತಳೆದ ಮೇಲೆ ಜನುಮ ನೀಡಬೇಕು ಫಲವ ಪಡೆದ ಮೇಲೆ ಫಲವ ನೀಡಬೇಕು ಭೂಮಿ ನೋಡ ಬಂದರೆ ದೈವ ಋಣವ ತಿಂದರೆ ಪ್ರೀತಿಸಿ ತೀರಿಸಿ ಹೋಗಬೇಕು ಜನುಮ ತಳೆದ ಮೇಲೆ ಜನುಮ ನೀಡಬೇಕು ಫಲವ ಪಡೆದ ಮೇಲೆ ಫಲವ ನೀಡಬೇಕು ಕೊಡಗಿನ ಕಾವೇರಿ ಚಿತ್ರದ ಗೀತೆ ಈ ಗೀತೆ ಗಾಯಕಿ ಚಿತ್ರ